ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ, ಕರ್ನಾಟಕ ಸರ್ಕಾರ. ಇಂದಿರಾ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್. ಸಮಯ ಈಗ 6:51. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:51. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ನೆಲ ಜಲ ಅನಲ ನಿಲ ಆಗಸಗಳ ಚೈತನ್ಯವ ಹಿಡಿದು ಸೃಷ್ಟಿ ಚಕ್ರ ಸಾವಯವ ರಹಸ್ಯದ ಮಂತ್ರ ಸಿದ್ಧಿ ಪಡೆದು ಸಮಷ್ಟಿ ಸುಖಕ್ಕೆ ತಾ ಹಂಬಲಿಸುತ್ತ ಸಹಜೀವಿಯ ಸಖನಾಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಉಳಿಸಿ ವೃಷ ಪಶುಗಳ ಶಿಶು ಸರ್ವ ಜನರ ಆರೋಗ್ಯಕ್ಕೆ ಸುದೆಹರಿಸಿ ವಶವಾಗದೆ ಬಳ ಸಂಚಿನ ಹೊಸ ಹೊಸ ತೆನ್ನುವ ವಂಚನೆಗೆ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ ನೇಗಿಲ ಯೋಗಿ ನೇಗಿಲ ಯೋಗಿ. ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕೇಳುವ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇವತ್ತಿನ ಕಾರ್ಯಕ್ರಮದಲ್ಲಿ ಲಿಂಗಸಗೂರು ತಾಲೂಕಿನ ರಾಂಪುರ ಗ್ರಾಮದ ಶಿವಶರಣಯ್ಯ ಅವರ ತೋಟಗಾರಿಕೆಯ ಅನುಭವಗಳು, ನಂತರ ಪೇಟೆ ಧಾರಣೆ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ನಂತರ ಕೃಷಿ ರಂಗದಲ್ಲಿ ಗಂಗಾವತಿ ತಾಲೂಕಿನ ಹುಲಿಹೈದರ ಗ್ರಾಮದ ರಾಮಲಿಂಗಪ್ಪ ಗದ್ದಿ ಮತ್ತು ಸಂಗಡಿಗರಿಂದ ದೊಪ್ಪಿನ ಪದಗಳನ್ನು ಆಲಿಸುವಿರಿ. ಮೊದಲಿಗೆ ಒಂದು ಜಾಹೀರಾತು. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಈಗ ಕೇಳಿ ಲಿಂಗಸಗೂರು ತಾಲೂಕಿನ ರಾಂಪುರ ಗ್ರಾಮದ ಶಿವಶರಣಯ್ಯ ಅವರ ತೋಟಗಾರಿಕೆಯ ಅನುಭವಗಳನ್ನು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇವತ್ತಿನ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮದ ರೈತರು ಶಿವಶರಣಯ್ಯ ಅಂತೇಳಿ. ಇವರು ಲಿಂಗಸಗೂರು ತಾಲೂಕಿನ ಭೂಪುರ ಗ್ರಾಮದ ರೈತರು. 16 ವರ್ಷಗಳಿಂದ ತರಕಾರಿಯನ್ನ, ಸೊಪ್ಪುಗಳನ್ನ, ಹಾಗೆಯೇ ಇತರ ಬೆಳೆಗಳನ್ನ ಬೆಳೆದುಕೊಂಡು ಕೃಷಿಯನ್ನ ಮಾಡಿಕೊಂಡು ತಮ್ಮ ಬದುಕನ್ನ ನಡೆಸ್ತಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಅವರು ತರಕಾರಿ ಕಿಚನ್ ಗಾರ್ಡನ್ ಅನ್ನ ಮಾಡಿಕೊಂಡಿದ್ದಾರೆ, ಜೊತೆಗೆ ಪುದೀನ ಸೊಪ್ಪನ್ನು ಕೂಡ ಬೆಳೀತಾರೆ, ಜೊತೆಗೆ 2 ಎಕರೆ ಪ್ರದೇಶದಲ್ಲಿ ಕರಿಬೇವನ್ನ ಅವರು ಏಕ ಬೆಳೆಯನ್ನಾಗಿ ಮಾಡಿಕೊಂಡಿದ್ದಾರೆ. ಹೀಗಾಗಿ ಅವರ ಒಂದು ತರಕಾರಿ ಸೊಪ್ಪು ಮತ್ತೆ ಕರಿಬೇವಿನ ಬೇಸಾಯದ ಅನುಭವಗಳನ್ನ ನಮ್ಮ ರೈತರ ಜೊತೆ ಅವರು ಹಂಚಿಕೊಳ್ತಿದ್ದಾರೆ. ನಿಮ್ದು ಭೂಮಿ ಎಷ್ಟ್ರಿ ಒಟ್ಟಾರೆ ನಿಮ್ಮ ತಂದೆಯವರು? ನಮ್ಮ ಭೂಮಿ 4 ಎಕರೆ 9 ಗುಂಟೆ ಸೇವಿಸ್ತೇವೆ. ನಾನೊಬ್ಬ ಸಣ್ಣ ರೈತ. ಅದರಲ್ಲಿ 4 ಎಕರೆದಲ್ಲಿ ನಾವು 2 ಎಕರೆ 1.25 ಎಕರೆ ಕರಿಬೇವು ಮಾಡಿದ್ದೇವೆ ಸರ್. 10-15 ಗುಂಟೆ ಪುದೀನ ಇದೆ ಸರ್. ಮಿಕ್ಕಿದ ಸಣ್ಣ ಪುಟ್ಟ ತರಕಾರಿ ಮತ್ತು ಈರುಳ್ಳಿ, ಟೊಮೆಟೊ, ಬದ್ನಿ ಈ ತರ ಸಣ್ಣ ಪುಟ್ಟ ತರಕಾರಿಗಳನ್ನ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸರ್. ಅದರಲ್ಲಿ ಮಿಕ್ಕಿರೋದು ಸ್ವಲ್ಪ ಶೇಂಗಾ ಹಾಕಿದ್ದೀವಿ ಸರ್. ಅಂದ್ರೆ 4 ಎಕರೆ ಪ್ರದೇಶದಲ್ಲಿ ಎಲ್ಲಾ ತರಕಾರಿಗಳನ್ನ, ಶೇಂಗಾ ಜೊತೆಗೆ ಕರಿಬೇವನ್ನ ಈ ಸೀಸನ್ ತಕ್ಕಂತೆ ಮಾಡ್ತೀವಿ ಸರ್. ಆಮೇಲೆ ನಾವು ಜೂನ್ ತಿಂಗಳಲ್ಲಿ ಜುಲೈ ತಿಂಗಳಲ್ಲಿ ನಾವು ಜೂನ್ ಜುಲೈ ಫಸ್ಟ್ ಅಲ್ಲಿ ಕೈತೋಟ ಅಂತೇಳಿ ಮಾಡಿದ್ವಿ ಸರ್, ಸೌರ ಮಂಡಲ ಅಂತೇಳಿ. ಅದಂದ್ರೆ ಎಲ್ಲ ಅದರಲ್ಲಿ 18-20 ದೇಶಿ ತಳಿಯ ಬೀಜ ಇದ್ವಿ ಸರ್. ಅದನ್ನ ನಮ್ಗೆ ಒದಗಿಸಿ ಕೊಟ್ಟಂತವ್ರು ಐಪತ್ತಿ ಸಂಸ್ಥೆಯ ಒಂದು ಸಂಸ್ಥೆದವರು, ಅವರೇ ನಮ್ಗೆ ಮುಂದೆ ನಿಂತ್ಕೊಂಡು ಮಾರ್ಗದರ್ಶನ ಮಾಡಿ ಈ ತರ ಮಾಡ್ರಿ ನಿಮ್ಗೆ ಆರೋಗ್ಯಕ್ಕೆ ಒಳ್ಳೇದು, ಇದನ್ನ ಸಾವಯವದಲ್ಲಿ ನೀವು ಮಾಡ್ತಿದ್ರೆ ಮಾಡ್ರಿ ನಿಮ್ಗೆ ಒಳ್ಳೇದು ಅಂತೇಳಿ ನಮ್ಗೆ 18-20 ತರಕಾರಿ ಬೀಜ ಅವರೇ ಕೊಟ್ಟಿದ್ರು ಸರ್. ಸಣ್ಣ ಬೆಳೆ ತಿಂಗಳಿಗೆ ಬರತಕ್ಕಂತ ಬೆಳೆ ಬೇರೆ, ಆಮೇಲೆ 3 ತಿಂಗಳಿಗೆ ಬರ್ತಕ್ಕಂತ ಬೆಳೆ ಬೇರೆ, 2 ತಿಂಗಳ ಮೇಲೆ ಬರ್ತಕ್ಕಂತ ಬೆಳೆ ಬೇರೆ, ಆಮೇಲೆ ಕಾಯಿ ಬೇರೆ, ಸೊಪ್ಪು ಬೇರೆ, ಈ ತರ ಬೇರೆ ಬೇರೆ ತರ ಬೆಳೆ ಬರ್ತಿದ್ದಾರೆ. ಈ ತರ ನಾವನ್ನ ಮಾಡಿದ್ವಿ ಸರ್. ಅಂದ್ರೆ ಸೌರಮಂಡಲ ತರಕಾರಿ ಕಿಟ್ಟು ಅಥವಾ ಈ ಒಂದು ಕಿಚನ್ ಗಾರ್ಡನ್ ಎಷ್ಟು ಪ್ರದೇಶದಲ್ಲಿ ಇದು ಇರ್ತದ? ಇದು ನಾವು 30 ಅಡಿ ಮಾಡಿದ್ವಿ ಸರ್. ಅಲ್ಲಿ ಸುತ್ತ ಸೆಂಟರ್ ಹೇಳಿದ್ರೆ 15 ಅಡಿ ಸುತ್ತ 30 ಅಡಿ ಲೆಕ್ಕಕ್ಕಿದೆ ಸರ್. ಇದರಲ್ಲಿ ನಾವು ಬಳ್ಳಿ ವರ್ಗವನ್ನ ಸುತ್ತ ರೌಂಡ್ ಆಗಿದೆ ಸರ್. ಈ ಹೀರಿಕಾಯಿ, ಸೌತಿಕಾಯಿ, ಆಗಲಕಾಯಿ, ಸೋರೆಕಾಯಿ, ತುಪ್ಪಿಕಿ ಇತ್ಯಾದ ಏನಿದ್ದಾವೆ ಸರ್, ಸುತ್ತು ರೌಂಡ್ ಪ್ರದೇಶದಲ್ಲಿ ಹಾಕಿದ್ವಿ. ಅಂದ್ರೆ ಸೌರಮಂಡಲದಲ್ಲಿ ಹೇಗೆ ವೃತ್ತಾಕಾರವಾಗಿ ಸೆಂಟರ್ ಇಂದ 15 ಅಡಿ ರೌಂಡ್ ಆಗಿ ಹಾಕೊಂಡು ರೌಂಡ್ ಭಾಗಕ್ಕೆ ಒಂದು ಉಪನೇ ಭಾಗಕ್ಕೆ ಬಾರ್ಡರ್ ಗೆ ಬಳ್ಳಿ ಸರ್. ಆನಂತರ ಅದರ ಮಧ್ಯದಲ್ಲಿ ಕಾಯಿ ಬರಬೇಕು, ಆಮೇಲೆ ಸೆಂಟರ್ ಸೊಪ್ಪು ತರಕಾರಿ ಸೊಪ್ಪು ಹಾಕಿದ್ವಿ ಸರ್. ಆನಂತರ ಅದಕ್ಕೆ ನಾವು ಭೂಮಿಯನ್ನ ಯಾವ ತರ ಸಿದ್ಧತೆ ಮಾಡ್ಕೊಂಡಿದ್ದೀವಿ ಅಂತಂದ್ರೆ, ಫಸ್ಟ್ ಗೆ ಸ್ಟಾರ್ಟಿಂಗ್ ಇದೆ, ಯಾರಾದ್ರೂ ಮುಂಚೆ ಕೈತೋಟ ಮಾಡೋದ್ರೆ ನಮ್ಮ ಭೂಮಿಯನ್ನ ಫಲವತ್ತತೆ ಮಾಡ್ಕೋಬೇಕು. ಅದಕ್ಕೆ ಯಾವ ತರ ಬೇಕು, ಏನ್ ಬೇಕಂತಂದ್ರೆ, ನಾವು ಕೊಟ್ಟಿಗೆ ಗೊಬ್ಬರ, ಆಮೇಲೆ ಎರೆಹುಳು ಗೊಬ್ಬರ ಹಾಕಿಲ್ಲ, ಕೊಟ್ಟಿಗೆ ಗೊಬ್ಬರ, ಆಮೇಲೆ ಉತ್ತಿನ ಮಣ್ಣು, ಎರೆ ಮಣ್ಣು, ಈ ತರ ಬೂದಿ, ಅದ್ರ ಜೊತೆಗೆ ನಾವು ಭೂಮಿಯನ್ನ ಶುದ್ಧಿಗೊಳಿಸೋಕ್ಕೋಸ್ಕರ, ಭೂಮಿ ಫಲವತ್ತತೆ ಮಾಡೋಕ್ಕೋಸ್ಕರ ಟ್ರೈಕೋಡ್ರಮು, PSG ಈ ತರ ರೈಜ ಭೂಮಿ ಎಲ್ಲ ಒಬ್ಬರ ಜೊತೆಗೆ ಮಿಕ್ಸ್ ಮಾಡಿ ಅದನ್ನ ಮಣ್ಣಲ್ಲಿ ಹಾಕಿ ಒಂದೆರಡು ಸರಿ ನಾವು ಅದನ್ನ ಮಿಕ್ಸ್ ಮಾಡಿದ್ವಿ ಸರ್ ಮಣ್ಣಿಗೆ. ಒಂದ್ 1/4 ಅಡಿ ಮಣ್ಣನ್ನ ನಾವು ಫಲವತ್ತತೆ ಮಾಡಿದ್ವಿ. ಅದ್ರ ಕೆಳಗಡೆ ಗೊಬ್ಬರ, ಅದ್ರ ಕೆಳಗಡೆ ಸಾವಯವ ಇಂಗಾಲ ಹಾಕಿಬಿಟ್ಟು ಆಮೇಲೆ ಈ ಮಣ್ಣನ್ನ ಹಾಕಿದ್ವಿ. ಸಾವಯವ ಇಂಗಾಲ ಸರ್ ನಮ್ಮ ಹೊಲದಲ್ಲಿ ಇರತಕ್ಕಂತ ತ್ಯಾಜ್ಯ ವಸ್ತು, ಕಸ ಕಡ್ಡಿಯನ್ನ ಅದ್ರ ಕೆಳಗಡೆ ಹಾಕಿ ಅದ್ರ ಮೇಲೆ ಈ ಮಣ್ಣನ್ನ ಹಾಕಿದ್ವಿ ಸರ್. ಈ ಮಣ್ಣನ್ನ ಹಾಕಿದ ನಂತರ ಆಮೇಲೆ ಇದ್ರ ಸೌರ ಮಂಡಲ ಮಾಡಿ ನಾವು ಬೀಜ ನಾಟನೆ ಮಾಡಿ ಮಾಡಿದ್ವಿ ಸರ್. ಅಂದ್ರೆ ಬಳ್ಳಿ ಆಯ್ತು, ತರಕಾರಿ ಆಯ್ತು, ಸೊಪ್ಪಾಯ್ತು, ಎಲ್ಲಾ ರೀತಿಯ ತರಕಾರಿಗಳು ಆ ಸೌರಮಂಡಲ ಕಿಚನ್ ಗಾರ್ಡನ್ ಅಲ್ಲಿ ಇತ್ತು. ಇತ್ತು ಸರ್, ಅದ ಸ್ಟೆಪ್ ಬೈ ಸ್ಟೆಪ್ ಬರ್ತಾ ಇತ್ತು. ಇವಾಗೆಲ್ಲ ಯಾಕಂದ್ರೆ ಸೀಸನ್ ಇರಲ್ಲ ಸರ್, ಕಾಯಿ ಹಾಕಿದ್ರು, ಕಾಯಿ ಅಂತ ಬಿಟ್ಟಿದ್ವಿ ಸರ್ ಬೀಜಕ್ಕೆ. ಮುಂದಿನ ಸರಿ ನಮ್ಗೆ ಬೇಕಂತೇಳಿ ಹಣ್ಣಿಗೆ ಟಮಾಟ ಆಯ್ತು, ಬದನೆ ಆಯ್ತು, ಬೀಜಕ್ಕೆ ಬಿಟ್ಟಿದ್ವಿ ಸರ್. ನಾವು ಅಂದ್ರೆ ಮೊದಲಿಗೆ ರೌಂಡ್ ಹಾಕಿರುವಂತ ಬಳ್ಳಿಗಳು ಮೊದಲಿಗೆ ಬರ್ತವೆ, ಆಮೇಲೆ ಕಾಯಿಗಳು ಬರ್ತವೆ, ಹಾಗೆನ? ಇಲ್ಲ ಸರ್, ಫಸ್ಟ್ ಏನ್ ನಾವು ಮುಳ್ಳಂಗಿ ಇದು ಒಂದೊಂದು ತಿಂಗಳಿಗೆ ಬಂದ್ಬಿಡ್ತು ಸರ್. ಅದ್ರ ಮುಂಚೆ ಮೆಂತ್ಯ ಸೊಪ್ಪು, ಕೊತ್ತಂಬರಿ, ಪಾಲಕ, ಈ ತರ ನಮ್ಮ ಮನೆಗೆ ಯಾವ ಬೇಕಾಗಿರ್ತಾವ ವ್ಯವಸ್ಥೆ ವಸ್ತುಗಳನ್ನ ನಾವಿಲ್ಲಿ ಸಂತೆಯಲ್ಲಿ ತರೋದ್ರಿಂದ ನಮ್ಮ ಮನೆಯಲ್ಲಿ ನಮ್ಮ ಹೊಲದಲ್ಲಿ ನಾವು ಬೆಳ್ಕೋಬಹುದು. ನಮ್ಮ ಹೊಲದಲ್ಲಿ ಇಲ್ಲಪ್ಪ ಅಂತಂದ್ರೆ ಕೂಡ ನಮ್ಮ ಹೊಲದಕ್ಕೆ ಹೋಗಬೇಕಾದ್ರೆ ಕಿಚನ್ ಗಾರ್ಡನ್ ಮನೆ ಹತ್ರ ಮಾಡ್ಕೋಬಹುದು, ಮನೆ ಮೇಲೆ ಮಾಡ್ಕೋಬಹುದು. ಹೌದು, ಮಾಡಿಕೊಂಡು ನಾವು ಬೆಳೆದಿರ್ತಕ್ಕಂತ ತರಕಾರಿ ನಾವಿದ್ರೆ ನಾವು ಏನೇನ ಮಾಡಿದ್ದೀವಿ ಏನಿಲ್ಲ ಅಂತ ನಮ್ಗೆ ಗೊತ್ತಿರ್ತದೆ. ಅದಕ್ಕೆ ಅದಕ್ಕೆ ಏನು ಯಾವ್ದು ಸ್ಪ್ರೇ ಕೆಮಿಕಲ್ ಏನು ಯೂಸ್ ಮಾಡೋದಿಲ್ಲ, ಅದಕ್ಕೆ ಯಾವ ತರ ನಾವು ಹುಳ ಬರ್ದಿರಂಗೆ ಕೀಟನಾಶಕ ಬರ್ದಿರಂಗೆ ಅಂತ ಮುಂಜಾಗ್ರತೆ ನಾವು ಕ್ರಮ ಕೈಗೊಳ್ಬೇಕು. ಕೀಟ ಬಂದಂತ ನಾವು ಏನ್ ಮಾಡ್ತೀವಿ ಅಂತಂದ್ರೆ ನಾವು ಸಾವಯವದಲ್ಲಿ ಏನ್ ಮಾಡಕ್ಕಾಗಲ್ಲ. ಹೌದು, ಅದ್ರ ಮುಂಜಾಗ್ರತವಾಗಿ 3 ದಿವಸಕ್ಕೆ 4 ದಿವಸಕ್ಕೊಂದ್ಸರಿ ನಮ್ದು ನಾವೇ ರೆಡಿ ಮಾಡಿರ್ತಕ್ಕಂತ ಜೀವಾಮೃತವಾಗಿರ್ಬೋದು, ಆಮೇಲೆ ಗೋಕೃಪ ಅಮೃತ ಆಗಿರ್ಬೋದು, ಡಿಕಂಪೋಸ್ ಆಗಿರ್ಬೋದು, ಒಂದು ಹಣ್ಣಿಂದ ಕೊಳತ ಹಣ್ಣಿಂದ ನಾವು ಮಾಡಿದ್ದೀವಿ ಎಂಜಾಯ್ ಅಂತ ಹೇಳ್ಬಿಟ್ಟು ಅದನ್ನು ಮಾಡ್ಬೋದು. ಆಮೇಲೆ ಮೀನನ್ನು ಸ್ಪ್ರೇ ಮಾಡ್ಬೋದು. ಯಾವುದೇ ಮಾಡ್ರಿ, ಬರೋದಕ್ಕಿಂತ ಮುಂಚೆನೆ ನಾವು ತಡೆಗಟ್ಟಬೇಕು. ಬಂದ್ಮೇಲೆ ತಡೆಗಟ್ಟಕ್ಕೆ ನಮ್ಗೆ ನಮ್ಮ ಸಾವಯವದಲ್ಲಿ ಇಲ್ಲ. ಈಗ ಶಿಶಿರಣ್ಣವರೇ, ಸೌರಮಂಡಲ ತರಕಾರಿ ಕಿಟ್ಟು ಅಥವಾ ಸೌರಮಂಡಲ ತರಕಾರಿ ಒಂದು ಕಿಚನ್ ಗಾರ್ಡನ್, ಇದು ನಿಮ್ಗೆ ಅನುಕೂಲ ಆಯ್ತಾ? ನಮ್ಗೆ ಅನುಕೂಲ ಆಗಿದೆ ಸರ್. ನಮ್ಮ ಮನೆಗೆ ಏನು ತರಕಾರಿ ದಿವಸ ವಾರಕ್ಕೆ ಅಂದ್ರೆ 250 ರೂಪಾಯಿ 200 ರೂಪಾಯಿ ಖರ್ಚಾಗ್ತಿತ್ತು. ನಾವು ಸೈತೆ ಹೋಗಿ ತಗೊಂಡ್ರೆ ಒಂದು 200-250 ರೂಪಾಯಿ ಖರ್ಚಾಗ್ತಿತ್ತು. ಹೌದು, ಎಲ್ಲಾ ರೀತಿ ಮಾಡಿದ್ರಪ್ಪ ಅಂದ್ರೆ ಎವರೇಜ್ ರೇಟ್ ನಾನು 200 ರೂಪಾಯಿ ಹೇಳ್ತೀನಿ ಸರ್. ಅಷ್ಟನ್ನು ನಾವು ನಮ್ಮ ಹೊಲದಲ್ಲಿ ನಾವು ಬೆಳ್ಕೋಬಹುದಲ್ಲ. ಇದು ನಾವು ಈ ಸತ್ಯ ತಂದಿ ಅಂತಂದ್ರೆ ಅವರು ಈ ಸಾಯಂಕಾಲ ಎಣ್ಣೆ ಹೊಡೆದಿರ್ತಾರೆ, ಹಂಗೆ ಕಿತ್ತಿ ಮಾರ್ಕೆಟಿಗೆ ತಂದಿರ್ತಾರೆ. ಒಂದು ವಾರದ 4 ಸಂತೆ ಅಂತಂದ್ರೆ 1,000 ರೂಪಾಯಿ ತಿಂಗಳಿಗೆ 1,000 ರೂಪಾಯಿ ಆಯ್ತು. ಇದನ್ನ ನಾವು ವರ್ಷಕ್ಕೆ ಒಂದು 10-12 ಸಾವಿರ ರೂಪಾಯಿ ನಾವು ಉಳಿಸ್ಬೋದು. ಯಾಕಂತಂದ್ರೆ ನಾವು ಅದರ ದುಡ್ಡು ಉಳಿಸೋದ್ರ ಜೊತೆಗೆ ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೋಬಹುದು. ಇದಿಷ್ಟೇ ಸರ್ ನಾವು ಎಲ್ಲ ರೈತರಿಗೆ ಹೇಳ್ಬೋದು. ಆಮೇಲೆ ನಮ್ಗೆ ಹೊಲ ಇಲ್ಲಪ್ಪ, ನಾವು ನೌಕರಿ ಮಾಡ್ತಾ ಇದ್ದೀವಿ, ಸಿಟಿಯಾಗಿದ್ದೀವಿ, ನಮ್ಗೆ ಏನು ಮಾಡ್ಕೊಳ್ಬೇಕಂತ ನಿಮ್ಮ ಮನೆ ಮುಂದೆ ಮಾಡ್ಕೋಬಹುದು. ಜಾಗ ಇದ್ರೆ 10 ಬಗೆ ಇದ್ರೂ ಮಾಡ್ಕೋಬಹುದು ಸರ್. ಆಮೇಲೆ ಮನೆ ಮೇಲೆ ಜಾಗ ಇದ್ರೆ ಮನೆ ಮೇಲೆ ಮಾಡ್ಕೋಬಹುದು, ಕುಳ್ಳು ಪದ್ಧತಿ. ಆಮೇಲೆ ಇವು ಪಾಲ್ತಿನ ಕವರ್ ಇದ್ರೆ ಅದರಲ್ಲಿ ಆಯ್ಕೆ ಮಾಡಬಹುದು, ಏನ್ ತೊಂದ್ರೆ ಇಲ್ಲ. ಅಂತಂದ್ರೆ ಈಗ ಎಷ್ಟೋ ನೋಡಪ್ಪ, ನಾವು ಭೂಮಿನೇ ಬೇಕು ತರಕಾರಿಗೆ, ಮನೆ ಬೇಕಾಗಿತ್ತು ತರಕಾರಿಗೆ, ಬೇಕಾಗಿತ್ತು ಮಾರ್ಕೆಟ್ ಹೋಗ್ಬೇಡ ಅಂತಂದ್ರೆ ಮನೆ ಅಂಗಳದಲ್ಲಿ ಮಳಿಗೆ ಮೇಲೆ ಕುಂಡಲಗಳಲ್ಲಿ ವೇಸ್ಟ್ ಡಬ್ಬಗಳಲ್ಲಿ ಡಬ್ಬಗಳಲ್ಲಿ ವೇಸ್ಟ್ ಡಬ್ಬಗಳಲ್ಲಿ ಯಾವ್ದಾರು ನಮ್ಮ ಮಡಿಕೆ ಪಾತ್ರೆಗಳಲ್ಲಿ ಒಂದ್ ಎರಡು ಲೀಟರ್ ಬಾಟ್ಲಿ ಅಂತ ಅದರಲ್ಲೇ ಕಟ್ ಮಾಡಿ ನಾವು ಒಂದ್ 20-30 ಬಾಟ್ಲಿ ಇದ್ರೂ ಮಾಡ್ಕೋಬಹುದು. ಎಲ್ಲಾರು ಬಿದ್ದಿರ್ತೀವಿ ವೇಸ್ಟ್, ನಾವು ಮನೆಗೆ ಅಂತಾನೆ ಎಲ್ಲಾರು ಹೋದಾಗ ತಗೊಂಡೋಗಿರ್ತೀವಿ ಇದು ಕೂಡ ಅಂತ ಬಾಟ್ಲಿ ವೇಸ್ಟ್ ಮಾಡಿದ್ರೆ ನಮ್ಮ ಮನೆ ತಂದು ಅದರಲ್ಲಿ ನಾವು ಮಣ್ಣು ಮತ್ತೆ ಕೊಟ್ಟಿಗೆ ಗೊಬ್ಬರ ಸಿಕ್ಕರೆ ಸರಿ, ಈಗ ಅಂತ ಹೇಳಿ ಎರೆಹುಳ ಗೊಬ್ಬರ ಎಲ್ಲಾದ್ರು ಸಿಗುತ್ತೆ, ಅದ್ರ ಜೊತೆ ಮಿಕ್ಸ್ ಮಾಡಿ ನಾವು ಮಾಡ್ತಾ ಇದ್ರೆ ನಮ್ಮ ಬೆಳೆನು ದಷ್ಟಪುಷ್ಟವಾಗಿರ್ತವೆ, ಕಾಯಿ ಸೈಜ್ ಚೆನ್ನಾಗಿ ಬರ್ತವೆ, ಮತ್ತೆ ಅದರ ರುಚಿ ಬೇರೆ ಇರುತ್ತೆ. ಸಾವಯವ ಪದ್ಧತಿಯಲ್ಲಿ ಬರೆದಂತದ್ದು ಬಹಳಷ್ಟು ರುಚಿ ಇರ್ತದೆ, ತಾಜಾ ಇರ್ತದೆ. ಯಾಕಂದ್ರೆ ನಾವೇ ಮಾಡಿದ್ವಲ್ಲ ನಮ್ಗೇನಂತ ಗೊತ್ತಿರ್ತದೆ ಸರ್. ಹಿಂಗಾಗಿ ನಾವೇ ಮಾಡ್ಕೊಂಡು ನಾ ತಿನ್ನೋದು ಈಗ ಇವತ್ತಿನ ಮಿತಿಗೆ ಎಷ್ಟೇ ರೋಗಗಳು ಬರ್ತಂತ ಜನರಿಗೆ ಗೊತ್ತೈತಿ. ಆ ರೋಗಗಳನ್ನ ಕಂಟ್ರೋಲ್ ನಾವು ಮಾಡ್ಕೋಬೇಕೈತೆ ಅಂತಂದ್ರೆ ನಾವೇ ನಾವು ಬೆಳಕು ತಿನ್ನೋದು ಯೋಗ್ಯ ಅಂತ ನನ್ನ ಮಾತು ಸರ್. ಒಳ್ಳೇದು ಶಿವಶರಣ ಅವರೇ. ಈಗ ಸೌರಮಂಡಲ ತರ ಒಂದು ತರಕಾರಿ ಕಿಚನ್ ಗಾರ್ಡನ್ ಆಗಿರ್ಬೋದು, ಅಥವಾ ಮನೆ ಅಂಗಳದಲ್ಲಿ ಇರುವಂತಹ ಒಂದು ಜಾಗದಲ್ಲಿ ಆಗಿರ್ಬೋದು, ಅಥವಾ ಯಾವುದೇ ಬೀಸಾಟದಂತಹ ಅನುಪಯುಕ್ತ ಮಡಿಕೆಗಳನ್ನ ಡಬ್ಬಗಳನ್ನ ಇವುಗಳನ್ನ ತೆಗೆದುಕೊಂಡು ನಮ್ಮ ಗ್ರಾಮೀಣ ಭಾಗದವರಾಗಿರ್ಬೋದು, ನಗರ ಪ್ರದೇಶದವರಾಗಿರ್ಬೋದು, ತಮಗೆ ಬೇಕಾದಂತಹ ತರಕಾರಿಯನ್ನ ತಾವು ಬೆಳ್ಕೊಳ್ಳಿಕ್ಕೆ ಸಾಕಷ್ಟು ಅವಕಾಶಗಳಿದಾವೆ. ಶುದ್ಧವಾದಂತಹ ನೀರು ಸಿಗದಿದ್ರು ಪರವಾಗಿಲ್ಲ, ನಾವು ನೀರನ್ನ ತೊಳೆದಂತಹ ಅಕ್ಕಿ ನೀರನ್ನು ನಮ್ಗೆ ನೀರಿನ ತೊಂದರೆ ಇತ್ತಂದ್ರೆ ನಮ್ಮ ಉಸಿರು ನೀರು ಕೂಡ ವೇಸ್ಟ್ ಮಾಡಿದ್ರೆ ಹಾಕ್ಬೋದು ಸರ್. ಈ ರೀತಿಯಾಗಿ ನಮ್ಮ ರೈತ ಬಾಂಧವರನ್ನ ಹಾಕ್ಸ್ಬೇಕು. ಅದಿನ್ನೊಂದು ವಿಚಾರಕ್ಕೆ ನಾವು ಬರೋದಾದ್ರೆ, ಒಂದು 2 ಎಕರೆ ಪ್ರದೇಶದಲ್ಲಿ ನೀವು ಕರಿಬೇವನ್ನ ಹಾಕಬಹುದು ಸರ್. ಯಾಕೆ ಅಷ್ಟು ಪ್ರದೇಶದಲ್ಲಿ ಹಾಕೊಂಡ್ರೆ? ಇಲ್ಲಿ ನಮ್ಗೆ ಒಂದು ಸ್ವಲ್ಪ ಮಾರ್ಕೆಟಿಂಗ್ ಐತೆ ಸರ್. ನಮ್ಗೆ 2 ಎಕರೆ ಕರಿಬೇದಲ್ಲಿ ನಾವು ಬೇರೆ ಯಾವ್ದಾದ್ರು ಬೆಳೆ ಮಾಡ್ತೇವೆ ಅಂತಂದ್ರೆ ಸಣ್ಣ ಪುಟ್ಟ ಬೀಜ ತರಬೇಕು, ನೀರು ಹೊಡಿಬೇಕು, ಆಮೇಲೆ ಕಾಳುಗಳಿಂದ ಸ್ವಲ್ಪ ಅಂದ್ರೆ ಇದು ಬಹುವಾರ್ಷಿಕ ಬೆಳೆ. ಒಂದ್ಸರಿ ನಾಟ್ಯ ಮಾಡಿದ್ರೆ ಒಂದು 15-20 ವರ್ಷ ಬರ್ತದೆ. ನಾವಿಂಗಾಗಿ 2 ವರ್ಷ ಆಯ್ತದ, ಒಂದು 2 ಎಕರೆ ಸ್ವಲ್ಪ ನಮ್ಮ ವಿಸ್ತಾರ ಕರಿಬೇಕು ಕಡಿಮೆ ಐತಿ. ಆದ್ರೆ ವರ್ಷಕ್ಕೆ ನಮ್ಗೆ ಆದಾಯ ಎಷ್ಟು ಬರ್ತದೆ? 100-150 ಲಕ್ಷ ರೂಪಾಯಿ ಬರ್ತದೆ ನಮಗೆ. ಬೇರೆ ಯಾವ ಬೆಳೆಯಲ್ಲಿ ಬರಲ್ಲ. ಬೇರೆ ತಿಂಗಳಿಗೆ 2 ತಿಂಗಳು ಬೆಳೆ ಹಾಕ್ತೀವಿ ಬರುತ್ತೆ, ಮತ್ತೆ ಕಿತ್ಕೊಂಡು ಏನು ಮಾಡಿಸ್ಬೇಕು, ಇವೆಲ್ಲ ರಿಸ್ಕ್. ಇದರಲ್ಲಿ ಯಾವ ತರ ನಮ್ಗೆ ತೊಂದ್ರೆ ಇಲ್ಲ, ಅನುಕೂಲ ಇದೆ. ಅಂದ್ರೆ 2 ಎಕರೆ ಪ್ರದೇಶದಲ್ಲಿ ನೀವು ಕರಿಬೇವನ್ನು ಹಾಕೊಂಡಿರಿ, ಸಾಲದ ಸಾಲಕ್ಕೆ ಬೀಜಗಳ ವ್ಯವಸ್ಥೆ ಹೇಗೆ ಮಾಡ್ಕೊಂಡ್ರೆ? ನಾವು ಬೀಜಗಳ ವ್ಯವಸ್ಥೆ ಇದು ಪಾರಂಪರಿಕ ಸರ್. ಇದು ನಮ್ಗೆ ಒಬ್ರು ರೈತರು ಹಿಂಗ್ ಹಿಂಗ್ ಮಾಡಿದ್ವಿ ನೋಡ್ರಿ ಅಂತೇಳಿ ನಮ್ಗೆ ಸಿಂಧೂರ್ ಭಾಗದಲ್ಲಿ ಒಬ್ರು ನೋಡಿದ್ವಿ ನಮ್ಗೆ ಯೂಟ್ಯೂಬಲ್ಲಿ ವೀಡಿಯೋನ. ಅದನ್ನ ನೋಡಿ ಆ ತೋಟಕ್ಕೆ ಹೋಗಿ ಬಂದು ನಾವು ಬೀಜ ತಗೊಂಡು ನಾಟಿ ಮಾಡಿದ್ವಿ ಸರ್. ಇದು ಹಸಿ ಬೀಜನ ತಗೊಂಡ್ಬಂದು ಅದರ ಮೇಲೆ ಸಿಪ್ಪೆ ಸುಟ್ಟು ನಾಟಿ ಮಾಡಿದ್ರೆ ಅದು 1 ತಿಂಗಳಿಗೆ ನಾಟಿ ಕಾಣುತ್ತೆ ಸರ್. ಬೀಜ ಒಣಗಿರೋ ಬೀಜ ಆದ್ರೆ ಆಗಲ್ಲ, ಹಸಿ ಬೀಜನೇ ನಾವು ನಾಟಿ ಮಾಡ್ಬೇಕು. ಅದಕ್ಕೆ ಯಾವ ಟೈಮಿಗೆ ಸಿಗ್ತದೆ? ಜೂನ್ ಜುಲೈಯಿಂದ ಆಗಸ್ಟ್ ಸೆಪ್ಟೆಂಬರ್ ತನ ಆಗಸ್ಟ್ ತಿಂಗಳ ಎಂಡಿಂಗ್ ಸಿಗ್ತದೆ ಅಷ್ಟೇ, ಲಾಸ್ಟ್ 3 ತಿಂಗಳು ಸಿಗೋದು. ನಾವು ಒಣಗಿರೋ ಬೀಜದಪ್ಪ ನಾವು ನಾಟಿ ಮಾಡ್ತೇವೆ, ನಾಟಿ ತಿನ್ಸ್ತದೆ. ಅದಕ್ಕೆ ಮುಂಚೆ ನಾವು ಭೂಮಿಯನ್ನ ಶುದ್ಧಿಗೊಳಿಸ್ಕೋಬೇಕು, ಕೊಟ್ಟಿಗೆ ಗೊಬ್ಬರ ಹಾಕಿ ಆಮೇಲೆ 1-2 ಸರಿ ಮಣ್ಣನ್ನ ಕೆಳಗಿನ ಮೇಲೆ ಮೇಲಿನ ಕೆಳಗೆ ಊಟ ಬಿಟ್ಟು ಹೊಡೋದು. ಆಮೇಲೆ ಬೀಜ ತಂದು 2-3 ದಿವಸ ಇಡಂಗಿಲ್ಲ, ಆ ಬೀಜ ತಂದು 2-3 ದಿವಸ ಒಳಗಡೆ ನಾವು ಭೂಮಿಗೆ ಹಾಕಬೇಕು. ಇಲ್ಲ ಸರ್, ನಾವು ಡೈರೆಕ್ಟ್ ಆಗಿ ಹೊಲಕ್ಕೆ ಇಟ್ಟಿದ್ವಿ. ಅಂದ್ರೆ ನಾವು 4 ಅಡಿ 4-5 ಇಂಚಿಗೆ ಒಂದೊಂದು ಬೀಜನ ಇಟ್ಟಿದ್ವಿ. ಆ ನಂತರ ಸಾಲಿನ ಸರಿಗೆ 3 ಅಡಿ ಇಟ್ಟಿದ್ವಿ. ಗಿಡದಿಂದ ಗಿಡಕ್ಕೆ 4-5 ಇಂಚು 6 ಇಂಚು ಎಷ್ಟು ಇಟ್ಟಿದ್ವಿ, ಆದ್ರೆ ಸಾಲಿನ ಸರಿಗೆ ಮಾತ್ರ 3 ಇಂಚು. ಎಷ್ಟೊಂದು 40-50 ಕೆಜಿ ಬೀಜ ಹೋಗಿದ್ದು. ಅಂದ್ರೆ 2 ಎಕರೆಗೆ 2 ಎಕರೆ ಕಡಿಮೆ ಇದೆ ಸರ್. 2 ಎಕರೆ ಕಡಿಮೆ ಇದೆ, 40-50 ಕೆಜಿ ಬೀಜ ಹೋಗಿದೆ. ಒಂದೊಂದ್ಸರಿ ಒಂದೊಂದು ಇದಕ್ಕೆ 2 ಎರಡು ಇಟ್ಟಿದ್ವಿ, ಒಂದೊಂದು ಇಟ್ಟಿದ್ವಿ, 3 ಇಟ್ಟಿದ್ವಿ. ಕೈಜಾರಿ ಹೋಗಿದ್ರು ಸರ್, ಅವು ಎಲ್ಲ ಅಷ್ಟು ನಾಟಿದ್ರು, ಯಾವ ಖುಷಿ ಹೋಗಿಲ್ಲ ಅಂತ. ನಾವೇನಾದ್ರೆ ಕಿತ್ತಕ್ಕೋಗಿಲ್ಲ, ಅದ್ರ ಪಾಡಿ ಹೋಗಿ ಬರ್ತಾ ಇದ್ದಾವ, ಏನ್ ತೊಂದ್ರೆ ಇಲ್ಲ ಸರ್. ಅಂದ್ರೆ ಈಗ ಬೀಜವನ್ನ ಉಂದಿದ್ಮೇಲೆ, ಬೀಜವನ್ನ ಹಾಕಿದ್ಮೇಲೆ ಕಸ ಆಗಿರ್ಬೋದು ಅಥವಾ ಬೆಳೆ ಕಟಾವ್ ಮಾಡಕ್ಕೆ ಎಷ್ಟು ದಿನ ಬರುತ್ತೆ? ಅದು ಫಸ್ಟ್ ಕಟಾವ್ 8 ತಿಂಗಳು ಬರುತ್ತೆ ಸರ್. ನಮ್ಮ ಭಾಗದಾಗ 8 ತಿಂಗಳು ಬರಲ್ಲ, ನನ್ಗೆ 1 ವರ್ಷ 8-10 ರಿಂದ 12 ತಿಂಗಳು ಟೈಮ್ ತಗೊಂತು ಫಸ್ಟ್ ಕಟಾವ್. ಆ ಇಳುವರಿ ಸ್ವಲ್ಪ ಫಸ್ಟ್ ಕಟಾವ್ ಇಳುವರಿ ಕಡಿಮೆ ಬರುತ್ತೆ, 2ನೇ ಕಟಾವ್ಗೆ ಜಾಸ್ತಿ ಯಥೇಚ್ಛವಾಗಿ ಜಾಸ್ತಿ ಆಗ್ತಾ ಹೋಗ್ತಾ 3-4 ತಿಂಗಳಿಗೆ 1 ಸರಿ ಕಟಾವ್ ಬರುತ್ತೆ. ವರ್ಷದಲ್ಲಿ 3 ಸರಿ ಕಟಾವ್ ಬರ್ತಾರೆ. ಅದು ಯಾವಾಗ ನಮ್ಗೆ ರೇಟ್ ಸಿಕ್ತಪ್ಪ ಅಂತಂದ್ರೆ ಡಿಸೆಂಬರ್ ಅಂತ ಹಿಡಿದು ಫೆಬ್ರವರಿ ಎಂಡಿಂಗ್ ವರೆಗೆ ನಮ್ಗೆ ರೇಟ್ ಸಿಕ್ತು ಕರಿಬೇಕು. ಮತ್ತೆ ಮಾರ್ಚ್ ತಿಂಗಳಿಂದ ಸ್ವಲ್ಪ ರೇಟ್ ಕಡಿಮೆ ಆಗುತ್ತೆ. ಮಾರ್ಚ್ ತಿಂಗಳ ರೇಟ್ ಕಡಿಮೆ ಆದ್ರೂ ಪರವಾಗಿಲ್ಲ, ಅವಾಗ ಅದನ್ನ ಸೀಸನ್ ಬೇಸಿಗೆ ಸೀಸನ್ ತಿಂಗಳಿಗೆ ರೇಟ್ ಇರುತ್ತೆ. ನಮ್ಗೆ ರೇಟ್ ಯಾವಾಗ ಕಡಿಮೆ ಬರ್ತೈತಿಪ್ಪ ಅಂತಂದ್ರೆ ಆಗಸ್ಟ್ ತಿಂಗಳಿಂದ ಅಕ್ಟೋಬರ್ ಈ ತಿಂಗಳಲ್ಲಿ ನಮ್ಗೆ ರೇಟ್ ಕಡಿಮೆ ಇರುತ್ತೆ. ಆಮೇಲೆ ಅದಕ್ಕೆ ರೋಗಗಳು ಜಾಸ್ತಿ. ಮಳೆಗಾಲಕ್ಕೆ ಚುಕ್ಕಿ ಕೊಂದರ ರೋಗ, ಆಮೇಲೆ ಜೀಡಿ ಬರುತ್ತೆ ಸರ್, ಜೀಡಿ ರೋಗ ಅಂತೇಳಿ ಇವ ಅದಕ್ಕೆ ರೋಗ ಬರ್ತಕ್ಕಂಥವು ಎರಡೇ, ಮತ್ತೆ ಯಾವ ಬರಲ್ಲ ಬೇರೆ. ಗಜ್ಜಿ ರೋಗ ಅಂತ ಕರಿತೀವಿ, ಆಮೇಲೆ ಜೀಡಿ ಬರುತ್ತೆ ಸರ್, ಇವೆರಡನ್ನೇ ನಾವು ಕಂಟ್ರೋಲ್ ಮಾಡ್ಕೋ, ಬೇರೆ ಯಾವ್ದು ಬರಲ್ಲ ಸರ್ ಅದಕ್ಕೆ ರೋಗ. ಅಂದ್ರೆ ಅಂತರ್ ಬೇಸಾಯ ಆಗಿರ್ಬೋದು, ಕೈ ಕಸ ಜಾಸ್ತಿ ಬರ್ತದೆ, ಹೇಗೆ ಕೈ ಕಸ ಜಾಸ್ತಿ ಬರ್ತದೆ ಸರ್? ಫಸ್ಟ್ ಗೆ ನಾವೇನ್ ಅದಕ್ಕೆ ನೇಗಿಲು ಹೊಡೆದ ತಕ್ಷಣ ನಾವು ಆರ್ ತಿಂಗಳಿಗೆ ಒಂದ್ಸರಿ ಗೊಬ್ಬರ ಕೊಡ್ತೀವಿ, ಕೊಟ್ಟಿಗೆ ಗೊಬ್ಬರ. ರಾಸಾಯನಿಕ ಕೊಡೋರು ತಿಂಗಳಿಗೆ ಒಂದ್ಸರಿ ಕೊಡ್ಬೋದು, ಆರ್ ತಿಂಗಳಿಗೆ ಒಂದ್ಸರಿ ಕೊಟ್ಟರೆ ವರ್ಷದಲ್ಲಿ 2 ಸರಿ ಕಂಪಲ್ಸರಿ ಕಟ್ಟಿಗೆ ಕೊಡುಗೆ ಗೊಬ್ಬರ ಕೊಡ್ಲೇಬೇಕು. ಯಾಕಂತಂದ್ರೆ ಅದಕ್ಕೆ ನಾವು ವರ್ಷದಲ್ಲಿ 3-4 ಕಟ ಮಾಡಿದಾಗ ನಮ್ಮ ಭೂಮಿಯಲ್ಲಿರ್ತಕ್ಕಂಥ ಫಲವತ್ತತೆ ಎಳ್ಕೊಂಡ್ಬಿಟ್ಟಿರ್ತೈತಿ. ಹಂಗಾಗಿ ಅದಕ್ಕೆ ವರ್ಷದಲ್ಲಿ 2 ಸರಿ ಕೊಡ್ಬೋದು ಕೊಡುಗೆ ಗೊಬ್ಬರ. ಸರ್ಕಾರಿ ಗೊಬ್ಬರ ಹಾಕ್ಬೋದು ಸರ್, ಅವ್ರ ಹಂಗ ಅವ್ರ ಅನುಕೂಲ ಹೆಂಗಿದ್ರು ಮಾಡ್ಬೋದು. ಅಂದ್ರೆ ಸರ್ಕಾರಿ ಗೊಬ್ಬರ ಹಾಕಿದ್ರೆ ಇಳುವರಿ ಜಾಸ್ತಿ ಬರ್ತಂತಾರೆ. ನಾವು ಸ್ಟಾರ್ಟಿಂಗ್ ಅಲ್ಲಿ ಸರ್ಕಾರಿ ಗೊಬ್ಬರ ಹಾಕಿದ್ವಿ, ಆ ಗ್ರೋತ್ ಬಂತು, ಬೆಳವಣಿಗೆ ಬಂತು, ಆಮೇಲೆ ಕುಂಠಿತವಾಗಿರುತ್ತೆ ಬೆಳೆ. ನಮಗೆ ಬೇಡ ಬೇಡದ ಅಂತೇಳಿ ನಾವು ಸ್ಟೆಪ್ ಬೈ ಸ್ಟೆಪ್ ಒಂದು 2 ಎಕರೆ ಮುಂಚೆನೆ ಸಾವಯವ ಮಾಡಿದ್ವಿ. ಅದರ ನಂತರ ಮತ್ತೆ 1 ಎಕರೆ, ಅದರ ನಂತರ ಮತ್ತೆ 1 ಎಕರೆ, ಹಿಂಗೆ ಸ್ಟೆಪ್ ಬೈ ಸ್ಟೆಪ್ ನಾವು ಈ 3 ವರ್ಷದಲ್ಲಿ 4 ಎಕರೆ ಸಾವಯವ ಮಾಡ್ಕೊಂಡಿದ್ವಿ ಸರ್. ಒಂದೇ ಸರಿ ಸಾವಯವ ಮಾಡ್ಕೊಳಕ್ ಆಗಲ್ಲ, ಯಾಕಂತಂದ್ರೆ ನಾವು ಎಷ್ಟು ದಿವಸ ರಾಸಾಯನಿಕ ಮಾಡಿ ಒಂದೇ ಸರಿ ಸಾವಯವ ಬರ್ತೀವಿ ಅಂತಂದ್ರೆ ಬೆಳೆಯನ್ನು ಬರೋಂಗಿಲ್ಲ ಸರ್, ಭೂಮಿನ ನಿಲ್ಸಗೊಂಡು ನಮ್ಗೆ ಒಂದೇ ಸರಿ ಸಾಧನ ಕೈ ಹಿಡಿಯಂಗಿಲ್ಲ. ಅಂತಂದ್ವಾಗಿ ಬಿಟ್ಕೊಂತ ಬರ್ಬೇಕು ಸರ್. ಈಗ ನೀವು 2 ಎಕರೆ ಪ್ರದೇಶದಲ್ಲಿ ಕರಿಬೇವನ್ನು ಹಾಕೊಂಡಿದ್ದೀವಿ, ಕಪ್ಪು ಮಣ್ಣಿಗೆ ಸೂಕ್ತನೋ ಅಥವಾ ಕೆಂಪು ಮಣ್ಣಿಗೆ ಸೂಕ್ತ ಶೀಶಾನಗರ? ಇದು ಕಪ್ಪು ಮಣ್ಣಿನ ಸೂಕ್ತ ಸರ್, ಕೆಂಪು ಮಣ್ಣಿಗೆ ಸೂಕ್ತ. ನೀರು ಇದ್ರೆ ಬೆಸ್ಟ್ ಸರ್, ನಾನು ಟ್ರಿಪ್ ಮಾಡಿದ್ದೀನಿ ಸರ್, ಅರಿ ನೀರು ಇದ್ರೆ ಬೆಸ್ಟ್. ನಮಗೆ ನೀರಿನ ತೊಂದರೆ ಇತ್ತಪ್ಪ ಅಂತಂದ್ರೆ 2 ನೀರು ಇದ್ರೆ 4 ಎಕರೆ ವ್ಯವಸಾಯ ಮಾಡ್ಬೋದು ಡ್ರಿಪ್ ಇದ್ರೆ. ಮತ್ತೆ ನೀರು ಇತ್ತಂದ್ರೆ ಯಾವಾಗ ಏನೇಳಿ ವಾರಕ್ಕೆ ಒಂದ್ಸರಿ ಕಟ್ಟಿದ್ರೆ ನಡೀತೈತಿ, ವಾರ ಒಳಗೆ ಕಟ್ಟಿದ್ರೆ ನಡೀತೈತಿ. ಅದು ಮೂವ್ಮೆಂಟ್ ನೋಡ್ಕೊಂಡು ಬೆಳೆ ಯಾವ ಥರ ಬಾಡ್ಬೇಕಾಗಿದೆ ಅಂತ ಒಳಗಡೆ ಕಟ್ಬೋದು, ಇಲ್ಲ ವಾರ ಒಂದ್ಸರಿ ಕಂಪಲ್ಸರಿ ಕಟ್ಟಲಿಲ್ಲ. ಈಗ ನಿಮ್ದು ಟ್ರಿಪ್ ಹಾಕೊಂಡ್ರಿ ಅಂತ ಹೇಳಿದ್ರೆ ಡಬಲ್ ಲೈನ್ ಹಾಕೊಂಡ್ರೆ ಸಿಂಗಲ್ ಲೈನ್? ಇಲ್ಲ ಸರ್, ಸಿಂಗಲ್ ಲೈನ್. ಸಿಂಗಲ್ ನೀರು ದಿನ ಬಿಡ್ತೀನಿ? ಇಲ್ಲ ಸರ್, ವಾರಕ್ಕೆ ಒಂದ್ಸರಿ ಬಿಡ್ತೀವಿ. ಬೇಸಿಗೆ ಟೈಮಲ್ಲಿ ವಾರಕ್ಕೆ 2 ಸರಿ ಕಂಪಲ್ಸರಿ ಬಿಡ್ಲೇಬೇಕು. ಈ ಸುಗ್ಗಿಯ ಟೈಮಲ್ಲಿ ವಾರಕ್ಕೆ ಒಂದ್ಸರಿ ಕಟ್ಟಿದ್ರೆ ಕಟ್ತೀವಿ, 10-15 ದಿವಸ ತನೂ ಹೋಗುತ್ತೆ ಸರ್. ಹರಿನೀರು ಮೊದಲು ಯಾವಾಗ ಒಂದ್ಸರಿ ಬಿಟ್ಕೊಂತಿರ್ಬೇಕಾ? ಬಿಟ್ಕೊಂತಿದ್ರೆ ಹೇಳಿ ಸರ್, ಮತ್ತೆ ಇಲ್ಲ ನೀರ್ ಇಲ್ಲಪ್ಪ ಅಂತಂದ್ರೆ ಏನು ಮಾಡಕ್ಕಾಗಂತ. ನಾವು ಟ್ರಿಪ್ ಜಾಸ್ತಿನೇ ಟ್ರಿಪ್ ಮಾಡಿದ್ರೆ ಟ್ರಿಪ್ ಮುಖಾಂತರ ನಾವು ಕೊಡ್ತೀವಿ ಸರ್. ನಮ್ಗೆ ಯಾಕಂತಂದ್ರೆ ಕಟ್ಟಕ್ಕದಕ್ಕೆ ನೀರು ಕಟ್ಟಕ್ಕೆ ನಮ್ಮ ಕೆಲಸ ಸಾಲ ಆಗಿಲ್ಲ, ಹಿಂಗಾಗಿ ನಾವು ಹೊಂಟಿದ್ರು. ಹಿಂಗಾಗಿ ನಾವು ಟ್ರಿಪ್ ಮುಖಾಂತರ ನಾವು ಕೊಡ್ತೀವಿ ಸರ್ ನೀರು. ಇದಕ್ಕೆ ಲೇಬರ್ ಮಾಡಬೇಕಂತ? ಲೇಬರ್ ಏನು ಬೇಕಿಲ್ಲ ಸರ್, ಕಟ್ ಮಾಡಿದಾಗ ಸೂಡು ಕಟ್ಟಿ ನಾವು ಮಾಡ್ತೀವಿ ಸರ್. ಈ ಕೆಲ ಕಡೆ ಕೆಜಿ ಲೆಕ್ಕ ಕಟ್ಟಿ ಮಾರ್ತಾರೆ ಸರ್, ಹಂಗ ಆ ತರ ಮಾಡಲ್ಲ. ನಾವು ಮನೆಯಲ್ಲಿ ತಗೊಂಬಂದು ಕಟ್ ಕಟ್ಟಿ ಕಟ್ ಲೆಕ್ಕದಾಗಲಿ ಮಾರ್ತ ನಾವು. ಹಿಂಗಾಗಿ ಮನೆಗೆ ನಾವು ದಂಪತಿ ಹೇಳಿದೀವಿ, ನಾವು ಹುಡುಗರು ಇದ್ದಾರೆ, ಮನೆಗೆ ತಗೊಂಬಂದು ನಾವು ಮನೆಯಲ್ಲಿ ಕಟ್ಟಿ ಮಾರ್ತೀವಿ ಸರ್. ಎವರೇಜ್ ನಾವು ಒಂದು 200-300 ಸೂಡು ಅಷ್ಟೇ, ಅಷ್ಟು ನಾವು ಕಟ್ ಮಾಡ್ಕೊಂಡ್ಬರ್ತೀವಿ. ಒಂದ್ಸರಿ 300 ಆಗ್ಬೋದು, ಕಡಿಮೆ ಆಗ್ಬೋದು, ಇಲ್ಲ 300 ಜಾಸ್ತಿ ಆಗ್ಬೋದು. ಆದ್ರೆ ಒಂದು ಸೂಡಿಗೆ ಎಷ್ಟು ಇರ್ತದೆ ಅಂತ? ಒಂದು ಸೂಡಿಗೆ 2-3 ಬೇರೆ ಸರ್ ಸೀಸನ್ ಮನೆ ಸೀಸನ್ ಅಲ್ಲಿ. ಇವಾಗ ಈ ಸದ್ಯಕ್ಕಂದ್ರೆ 6-7 ರೂಪಾಯಿ ಒಂದು ಸೂಡಿದೆ. ಈಗ ಆ ಲೆಕ್ಕ ನಾವು ಎವರೇಜ್ ಲೆಕ್ಕ ಇಡ್ಬಿಡ್ತೀವಿ ಸರ್. ಒಂದ್ಸರಿ 7 ರೂಪಾಯಿ ಆಗ್ಬೋದು, 5 ರೂಪಾಯಿ ಆಗ್ಬೋದು, 2 ರೂಪಾಯಿ ಆಗ್ಬೋದು. ಎವರೇಜ್ ಲೆಕ್ಕ 3 ರೂಪಾಯಿ ಸೂಡ್ ಲೆಕ್ಕ ಇಡ್ಬಿಡ್ತೀವಿ ಸರ್. ಒಂದು ದಿವಸಕ್ಕೆ 1,000 ರೂಪಾಯಿ ಕರಿಬೇವು ಅಂತ ನಾವು. ಇವತ್ತು ನಮ್ಗೆ ಏನಿಲ್ಲಪ್ಪ, ಒಂದ್ಸರಿ ನಮ್ಗೆ 4,000 ರೂಪಾಯಿ ಸಿಗ್ಬೋದು, ಒಂದ್ಸರಿ 500 ರೂಪಾಯಿ ತರ್ಬೋದು ಮನೆಗೆ. ಆ ಲೆಕ್ಕಕ್ಕೆ ನಾವು ಎವರೇಜ್ ರೇಟ್ ದಿವಸಕ್ಕೆ 1,000 ರೂಪಾಯಿ ಕರಿಬೇವು ಅಂತ ಇಟ್ಟಿರ್ತೀವಿ. ಅದ್ರ ಬದಲಾಗಿ ನಮ್ಗೆ ಅದನ್ನ ಬಿಟ್ಟರೆ ಪುದೀನ ಇದೆ ಸರ್, ಅದ್ರ ದಿವಸಕ್ಕೆ 100 ರೂಪಾಯಿ ಕೊಯ್ತೀವಿ ನೋಡಿ, ಕಟ್ ಮಾಡಿ ಪುದೀನ ಕೊಯ್ತೀನ ಸರ್. ಅದು ಎವರೇಜ್ ರೇಟ್ ನಾವು 2 ರೂಪಾಯಿ ಇಡ್ತೀವಿ ಸರ್. ಒಂದ್ಸರಿ 3 ರೂಪಾಯಿ 4 ರೂಪಾಯಿ 7 ರೂಪಾಯಿ 8 ರೂಪಾಯಿ ಕಟ್ಟ ಆದಷ್ಟು ಬೇಕಾಗಿಲ್ಲ. 2 ರೂಪಾಯಿ ಹೆಂಗೆ ಇಟ್ಟಿದ್ರು ಅದಕ್ಕೆ ದಿವಸಕ್ಕೆ 200 ರೂಪಾಯಿ, 1,500-1,300 ರೂಪಾಯಿ ನಮ್ಗೆ ಯಾವುದೇ ದಿವಸಕ್ಕೆ ಸಾಲ. ಇನ್ನೊಬ್ಬರು ಕೈ ಕೆಳಗೆ ನಾವು ಕೆಲಸ ಮಾಡೋ ಆಗತ್ತಿಲ್ಲ, ನಮ್ಮ ಹೊಲದಲ್ಲಿ ನಾವು ಹೆಂಡತಿ ಮಕ್ಕಳು ಆರಾಮಾಗಿ ಜೀವನ ಮಾಡೋದು. ಈಗ ಶೇಷಣ್ಣ ಅವರೇ, ಕೆಜಿ ರೀತಿ ಮಾಡೋದಕ್ಕೂ ಮತ್ತೆ ಸೂಡು ಕಟ್ಟೋದಕ್ಕೂ ಹೇಗೆ ವ್ಯತ್ಯಾಸ, ಅಥವಾ ಈಗ ಟೈಮ್ ಹಿಡಿಯಿದೆ? ಟೈಮ್ ಹಿಡಿಯುತ್ತೆ ಸರ್, 1-2 ಗಂಟೆ ಟೈಮ್ ಹಿಡಿದ್ರಿ. ನಮ್ಗೆ ಸಾಯಂಕಾಲ ಬಂದು ನಾವು ಹೊಲದಲ್ಲಿ 1-8 ಗಂಟೆ ಒಳಗಡೆ ನಾವು ಕಟ್ಟಿ ಗಂಟು ಕಟ್ಟಿ ಇಟ್ಬಿಡ್ತೀವಿ. ನಾವು ಕೆಜಿ ಲೆಕ್ಕ ಕೊಟ್ಟಿಲ್ಲ ಸರ್ ಇದುವರೆಗೆ, ನಮ್ಗೆ ಅದ್ರ ಬಗ್ಗೆ ಐಡಿಯ ಇಲ್ಲ. ನಾವು ಇಲ್ಲೇ ಸೂಡು ಕಟ್ಟಿ ಮಾಡೋದು ನಮ್ಗೆ ಬೆಸ್ಟ್, ನಮ್ಮ ಮಾರ್ಕೆಟಲ್ಲಿ ಅದೇ ಥರ ಬರ್ತೈತಿ. ಹಿಂಗಾಗಿ ನಾವು ಸೂಡು ಲೆಕ್ಕ ಕೊಡ್ತೀವಿ ಸರ್. ಎಲ್ಲಿ ಹೋಗ್ತೀವಿ ಮಾರ್ಕೆಟಿಗೆ? ನಾವು ಲಿಂಗಸ್ಪುರಿಗೆ ಬರ್ತೀವಿ ಸರ್. ಮುದ್ಗಲ್ಲು? ಇಲ್ಲ ಸರ್, ಮುದ್ಗಲ್ಲಿಗೆ ಹೋಗಲ್ಲ, ಲಿಂಗಸ್ಪುರಿಗೆ ಹೋಗ್ತೀವಿ ಸರ್. ಅಂದ್ರೆ ನಿಮ್ಗೆ ಮುದ್ಗಲ್ ಮಾರ್ಕೆಟ್ ಮಾಡ್ಬೋದು, ಲಿಂಗಸ್ಪುರ್ ಮಾಡ್ಬೋದು, ಹಟ್ಟಿ ಮಾಡ್ಬೋದು, ಕವಿತಾ ಮಾಡ್ಬೋದು ಸರ್. ನಮ್ಗೆ ಇಲ್ಲೇ ಮಾರ್ಕೆಟ್ ನಮ್ದು ಜಾಸ್ತಿ ಇದ್ರೆ ಹೋಗ್ಬೋದು. ನಮ್ಗೆ ಜಾಸ್ತಿ ಬರೋಂಗಿಲ್ಲ, ನಮ್ಗೆ ಎವರೇಜ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟೇ ನಮ್ಮ ಸೂಡಾಗುತ್ತೆ. ಇನ್ನೂ ಜಾಸ್ತಿ ಇದ್ರೆ ಇಲ್ಲೇ ಹೋಗುತ್ತೆ ಸರ್, ನಮ್ಗೆ ಜಾಸ್ತಿ ಇಲ್ಲ. ನಮ್ಗೆ ಎಷ್ಟೈತೆ ಅಷ್ಟು ನಾವು ಇಲ್ಲೇ ಸರಿ ಮಾಡ್ತೀವಿ ಸರ್. ಶಿಶುಗಳ ಅವರೇ, ಈಗ ತಾವು ಬೇರೆ ಬೆಳೆ ಮೊದಲೆಲ್ಲ ಹಾಕೊತಿದ್ರಿ, ಕರಿಬೇವು ಬಿಟ್ಟು ತರಕಾರಿ ಬಿಟ್ಟು ಈಗ ಸಜ್ಜಿ ತೊಗರಿ ನಮ್ಮ ಮನೆಗಳೆಲ್ಲ ಹಾಕ್ತಾರೆ, ಸೂರ್ಯಪಾನ ಹಾಕ್ತಾರೆ, ಆ ಬೆಳೆದ ಬೆಳೆದಕ್ಕೂ ಮತ್ತೆ ಈ ತರಕಾರಿ ಈ ತರ ಮಾಡ್ಕೊಂಡು ಹೇಗೆ ಇದು ಸರ್? ದಿವಸ ಒಂಥರ ಎ ಟಿ ಎಂ ಇದ್ದಂಗೆ ನಾವು ಹೋಗಿ ಎದ್ದು ಎ ಟಿ ಎಂ ಕಾರ್ಡ್ ಆಗಿದ ತಕ್ಷಣ ದುಡ್ಡು ಹೆಂಗೆ ತಗೊಂಬರ್ತೀವಿ ಆ ಥರ ನಾವು ಡೈಲಿ ಡೈಲಿ ದುಡ್ಡು ನೋಡ್ಬೋದು. ಅದಂದ್ರೆ ಇಲ್ಲ ಆರು ತಿಂಗಳಿಗೆ ವರ್ಷಕ್ಕೆ ಒಂದ್ಸರಿ ಒಣ ವ್ಯವಸಾಯ ಇದ್ರೆ ಆರು ತಿಂಗಳಿಗೆ ಒಂದ್ಸರಿ, ಇಲ್ಲ ನಾವು ನೀರಾವರಿ ಮಾಡ್ತಪ್ಪ ಶೇಂಗಾ ಸೂರ್ಯಕಾಂತಿ ಈರುಳ್ಳಿ ಮಾಡ್ತೇವೆ ಮೂರು ನಾಲ್ಕು ತಿಂಗಳಿಗೆ ಒಂದ್ಸರಿ ನಾವು ದುಡ್ಡು ನೋಡ್ಬೋದು. ಇದಾಗಲ್ಲ ನಾವು ದಿನಕ್ಕೆ ನಾವು ದುಡ್ಡು ನೋಡ್ಬೋದು ಈ ಥರ ಸರ್. ಈಗ ಕರಿಬೇವು ಇದೆ, ಬೇರೆ ಬೇರೆ ಸೊಪ್ಪು ತರಕಾರಿ ಉಳ್ಳಾಗಡ್ಡೆ ಎಲ್ಲ ಬೆಳಿತೀವಿ, ಮತ್ತೆ ಆಹಾರ ಬೆಳೆ ಕಾಳು ಬೆಳಿತೀವಿ ಸರ್. ನಾವು ತೊಗರಿ ಸಜ್ಜಿ ಜಾಸ್ತಿ ಸಜ್ಜಿ ಬೆಳೆದ್ರೆ ಸರ್ ತೊಗರಿ ಈ ಥರ ಬೆಳಿತೀವಿ. ಆಮೇಲೆ ಶೇಂಗಾ ಒಂದ್ಸರಿ ಒಂದು ಮಿಂಟಿ ಒಂದ್ಸರಿ ನೀರು ಜಾಸ್ತಿ ಇದ್ರೆ ನಾವು ಶೇಂಗಾ ಹಾಕ್ತೀವಿ, ಈ ವರ್ಷ ಶೇಂಗಾ ಹಾಕಿದ್ವಿ. ಅದು ಇಲ್ಲ ಅಂದ್ರೆ ತೊಗರಿ ಈ ಥರ ಒಂದೆರಡು ಎಕರೆ ಒಣ ಬೇಸಾಯ. ಅಂದ್ರೆ ನಿಮ್ದು ಒಣ ಬೇಸಾಯ ಇದೆ, ನೀರಾವರಿ ಇದೆ, ನೀರಿನ ವ್ಯವಸ್ಥೆ ನೋಡ್ಕೊಂಡು ಮಾಡ್ತೀವಿ ಸರ್. ಮಳೆಗಾಲ ನೋಡ್ಕೊಂಡು ನಮ್ಗೆ ನೀರು ಶಾರ್ಟೇಜ್ ಆಗಿತ್ತಂದ್ರೆ ನಾವು ಎರಡು ಎಕರೆ ಪ್ರದೇಶದಲ್ಲಿ ವಿಜ್ಞಾನ ಕರೆದು ಮತ್ತೆ ಪುದಿನ ಈ ತರ ಅದರಲ್ಲಿ ಮತ್ತೆ ಸಣ್ಣ ಪುಟ್ಟ ತರಕಾರಿಗಳನ್ನು ಮಾಡ್ತೀವಿ. ಪಾಲಕ್ ಸೊಪ್ಪು ಹುಣ್ಚಿಕ ಆಮೇಲೆ ಮೆಂತೆ ಕೊತ್ತಂಬರಿ ಈ ತರ ಎಲ್ಲಾನು ಮಾಡ್ತೀವಿ. ಅದರ ಜೊತೆಗೆ ನಾವೇನು ಕರಿಬೇವು ಸೊಪ್ಪು ಇದೆ ಅದ್ರ ಜೊತೆಗೆ ಹೋದ ಮಾರ್ಕೆಟ್ ಮಾಡ್ತೀವಿ. ನೀರು ಜಾಸ್ತಿ ಆಯ್ತು ಅಂತಂದ್ರೆ ನಾವು ಬೇಸಿಗೆ ಟೈಮಲ್ಲಿ ಅಕ್ಟೋಬರ್ ಇಂದ ಶೇಂಗಾ ಇದೆಲ್ಲ ಹಾಕ್ತೀವಿ ಸರ್. ಅಂದ್ರೆ ಡೈಲಿ ಮಾರ್ಕೆಟಿಂಗ್, ಡೈಲಿ ಸರ್ ಡೈಲಿ ಕಂಪಲ್ಸರಿ ಮಾರ್ಕೆಟಿಂಗ್ ಬರ್ತೀವಿ. ಏನಾದ್ರು ವ್ಯವಸ್ಥೆ ಒಂದ್ ದಿವಸ ಏನಾದ್ರು ಮನೆಗೆ ಏನಾದ್ರು ಇದ್ರೆ ಬಿಡ್ಬೋದು, ಇಲ್ಲ ಕಂಪಲ್ಸರಿ ನಮ್ಮ ಮಾರ್ಕೆಟಿಂಗ್ ಬಂದೇ ಬರ್ತೀವಿ. ಅಂದ್ರೆ ವ್ಯವಹಾರಗಳೆಲ್ಲ ನಗದೆ ಅಯ್ಯ ಉದ್ರೆ ಏನಿಲ್ಲ ಸರ್, ನಗದೆ ನಗದೆ ಅನ್ನೋದೇ ಒಂದ್ ದಿವಸ ಹೆಚ್ಚು ಕಡಿಮೆ ಆಗ್ತಾವೆ. ಇವತ್ತಿಲ್ಲಪ್ಪ ನಾಳೆ ಕೊಡ್ತೀವಿ ಅಂತ ಡೈಲಿ ತಗೊಂತಿರ್ತಾರಲ್ಲ ಅವ್ರು ಮತ್ತೆ ಮಾರಾಯ ದುಡ್ಡು ಕೊಡ್ತಾರೆ. ಯಾವ ನಮ್ಗೆ ಯಾರು ಮೋಸ ಮಾಡಿಲ್ಲ, ನಾವು ಯಾರಿಗೆ ಮೋಸ ಮಾಡಿ ದುಡ್ಡು ಅದ್ರ ವ್ಯವಹಾರದಲ್ಲಿ ತರಕಾರಿ ವ್ಯವಹಾರದಲ್ಲಿ. ಈಗ ಸುಮಾರು 2 ಎಕರೆ ಪ್ರದೇಶದಲ್ಲಿ ಕರಿಬೇವನ್ನು ಹಾಕೊಂಡಿದ್ದೀವಿ, ಇಲ್ಲಿವರೆಗೂ ಎಷ್ಟು ವರ್ಷ ಆಯಿತು, ಎಷ್ಟು ಆದಾಯ ನಿಮಗೆ ಬಂದಿದೆ ಸರ್? 2 ವರ್ಷ ಆಯ್ತು ನಾನು ಕರಿಬೇವು ಮಾಡಿಬಿಟ್ಟು. 2020 ಆಗಸ್ಟ್ ತಿಂಗಳಲ್ಲಿ ನಾನು 4 ಟನ್ ಬೀಜ ಇಟ್ಟಿದ್ದೆ. ಅದು ಬಂದಿತ್ತು ಒಂದು ಸರಿ 10 ತಿಂಗಳು ಕಳೆದ ನಂತರ ಬಂತು. ಆ ಥರ ನಾನು ಲೆಕ್ಕ ಇಟ್ಟಿಲ್ಲ ಅಂದ್ರೆ ನಮ್ಗೆ ಎವರೇಜ್ ತಿಂಗಳಿಗೆ ಎಷ್ಟು 30,000 ರೂಪಾಯಿ 30,000-35,000 ರೂಪಾಯಿ ನಮ್ಮ ಸಂಪಾದನೆ ಐತಿ. ಕರಿಬೇವು ಆಯ್ತು, ಅದು ಕರಿಬೇವು ಪುದಿನ ಆದ್ರಿಂದ ಸರ್ ನಾವು ಬೇರೆ ಯಾವ್ದಾದ್ರು ಸಣ್ಣ ಪುಟ್ಟ ತರಕಾರಿ ಏನ್ ಮಾಡಿರ್ತೀವಲ್ಲ ಅದು ನಮ್ಮ ಮನೆ ಖರ್ಚಿಗೆ ಆಮೇಲೆ ಬೀಜ ಅದು ಇದು ತರಕ್ಕೆ ಇದಕ್ಕೆಲ್ಲ ಮತ್ತೆ ಅದರಲ್ಲಿ ಕಸ ಕಡ್ಡಿ ಬರುತ್ತೆ ಸರ್, ಅದಕ್ಕೆ ಲೇಬರ್ ಖರ್ಚಿಗೆ ಅದಕ್ಕೆಲ್ಲ ಹೋಗುತ್ತೆ ಸರ್. ಅಂದ್ರೆ ಸರ್ ಇದು ನಾವು ಮನ್ಸು ಇಟ್ಟು ಮಾಡ್ಬೇಕು. ನಾವಿಲ್ಲ ನನ್ನ ಹೊಲದಾಗ ಕರಿಬೇವು ಐತಿ, ನಾನು ಇಲ್ಲೇ ಅಡ್ಡಾಡಿ ಬರ್ತೀನಿ ಮನೆ ಮಾಡ್ತಾರ ಯಾವ್ದು ಬರಲ್ಲ. ನಾವು ಭೂಮಿ ತಾಗ ಎಷ್ಟು ದುಡ್ಡಿದೀವಿ ಅಷ್ಟು ನಮ್ಗೆ ಫಲ ಕೊಟ್ಟೆ ಕೊಡ್ತಾರೆ. ಅಂದ್ರೆ ನಾವು ಪಪ್ಪಾಯಿ ಮಾಡಿದ್ರೆ ದಾಳ ಮಾಡಿದ್ರೆ ಇನ್ನೊಂದು ಯಾರು ದುಡ್ಡಿದ್ದವ್ರು ಮಾಡ್ತಾರ ಸರ್, ಲಾಭ ಆಗ್ಬೋದು ಲಾಸನ ಆಗ್ಬೋದು, ಇದು ಒಂಥರ ಕಂಟಿನ್ಯೂ ರೆಗ್ಯುಲರ್ ದುಡ್ಡು ಬರ್ತಾರೆ ಇಷ್ಟೇ ಸರ್. ಸಣ್ಣ ರೈತರು ದೊಡ್ಡ ರೈತರು ಪಪ್ಪಾಯ ದಾಳಂಬರಿ ಬೇರೆ ಬೇರೆ ದೊಡ್ಡ ಕ್ರಾಪಿಗೆ ಇನ್ವೆಸ್ಟ್ಮೆಂಟ್ ಬಹಳಷ್ಟು ಹಣ ಹಾಕ್ತಾರೆ ಸರ್. ಅದು ಬಂದ್ರೆ ಬರ್ಬೋದು ಒಂದ್ಸಲ ಲಾಟ್ರಿ ಇದ್ದಂಗೆ ಸರ್, ಅದು ಬಂದ್ರೆ ಬರ್ಬೋದು ಬರದೇ ಇದ್ರೆ ಇಲ್ಲ. ಹಿಂಗಾಗಿ ನಾವು ಈ ಸಣ್ಣ ರೈತರಿಗೆ ಈ ತರ ಯಾವ್ದಾರ ನಮ್ಮ ಮಾರ್ಕೆಟಿಂಗ್ ಯಾವ ಕೊರತೆ ಇದೆ ತರಕಾರಿಗಳು ಆ ತರ ಎಲ್ಲ ಮಾಡ್ಕೊಂಡು ಸೀಸನ್ ಬೈ ಸೀಸನ್ ಮಾಡ್ಕೊಂತ ಹೋಗ್ಬೋದು. ಇಲ್ಲ ಬೆಳೆದ್ರೆ ಒಂದೇ ಸರಿ ಟಮಾಟೆ ಬೆಳೆದ್ಬಿಡೋದು, ಇಲ್ಲ ಬದ್ದೆ ಬೆಳೆದ್ಬಿಡೋದು, ಈ ತರ ಬೆಳೆದ್ರೆ ಏನಾಗ್ತದೆ ಮಾರ್ಕೆಟಿಂಗ್ ಸ್ವಲ್ಪ ಏರು ಮೇಲೆ ಆಗಿ ನಮ್ಗೆ ರೈತರಿಗೆ ಲಾಸ್ ಆಗುತ್ತೆ. ಆ ಮೂವ್ಮೆಂಟ್ ನೋಡ್ಕೊಂಡು ನಾವು ಮಾಡ್ಕೊಳ್ಬೋದು ಸರ್. ಯಾವ ಮೂವ್ಮೆಂಟ್ನಲ್ಲಿ ಇವಾಗ ಸ್ವಸ್ಥ ಐತಪ್ಪ ಅಂತಂದ್ರೆ ಎಲ್ಲರೂ ತರಕಾರಿ ಮಾಡ್ಬಿಟ್ಟು ಬಿಡ್ತಾರೆ. ಇವಾಗ ಟಮಾಟೋ ಒಂದ್ಸರಿ 10-15 ರೂಪಾಯಿ ಒಂದು ಪುಟ್ಟಿ ಕೊಟ್ಟು ಬರ್ತಾರೆ, ಆ ಟೈಮ್ನ ತರಕಾರಿನೇ ಮಾಡೋಂಗಿಲ್ಲ, ರೇಟ್ ಕೊಡಪ್ಪ ಮಾಡಕ್ಕೆ ಹೋಗಂಗಿಲ್ಲ ಅಂತಾರೆ. ಅಂಥ ಟೈಮಲ್ಲೇ ನಾವು ಮಾಡ್ಬೋದು, ಮಾಡಿದ್ರೆ ಮುಂದಿನ ಸರಿ ನಮ್ಗೆ ರೇಟ್ ಸಿಗುತ್ತೆ. ಶಿಶುನವರ ಹೊಟ್ಟೆಯಲ್ಲಿ ಏನಾದ್ರು ಇಷ್ಟಪಡ್ತೀರಿ, ತರಕಾರಿ ಹಾಕೊಂಡ್ಮೇಲೆ ಕರಿಬೇವು ಹಾಕೊಂಡ್ಮೇಲೆ ಇವೆಲ್ಲ ಸೊಪ್ಪುಗಳನ್ನು ಹಾಕೊಂಡ್ಮೇಲೆ ನಿಮ್ಮ ಬದುಕು ಚೆನ್ನಾಗಿರೋದ? ಚೆನ್ನಾಗಿರೋದು ಸರ್, ಏನು ತೊಂದರೆ ಇಲ್ಲ, ಚೆನ್ನಾಗಿರೋದು. ಇನ್ನೊಬ್ಬರ ಕೆಳಗಡೆ ನಾವು ಕೈ ಓಡೋದಕ್ಕಿಂತ ನಮ್ಮ ಸ್ವಾವಲಂಬನೆ ನಮ್ಮ ಹೊಲದಲ್ಲಿ ನಾವು ಮಾಡ್ಕೊಂತೀವಿ ಅನ್ನೋದಕ್ಕೆ ಏನು ತೊಂದರೆ ಸರ್? ಇನ್ನೊಬ್ಬರ ಕೈ ಕೆಳಗಡೆ ನಾವು ಕೆಲಸ ಮಾಡೋದಕ್ಕಿಂತ ನಮ್ಮ ಹೊಲದಲ್ಲೇ ನಾವು ಮಾಡ್ಕೊಂತೀವಿ ನಾನು ಅಷ್ಟೇ. ನಾನು ಹೇಳೋದಿಷ್ಟೇ, ನಾವು 4 ಎಕರೆ ಹೊಲ ಇದೆ, 1 ಎಕರೆ ಹೊಲದಲ್ಲಿ 1 ಲಕ್ಷ ವರ್ಷಕ್ಕೆ 2-3 ಲಕ್ಷ ಬೆಳಿಬೋದು. ಅದನ್ನು ಬಿಟ್ಬಿಟ್ಟು ನೀರು ಇರುತ್ತೆ ಎಲ್ಲ ಇರುತ್ತೆ ಅವ್ರು ಏನು ಮಾಡೋಂಗಿಲ್ಲ. ಯಾವ್ದೋ ಒಂದು ದೊಡ್ಡ ಬೆಳೆ ಮಾಡಿರ್ತಾರೆ ಶೇಂಗಾ, ಆಮೇಲೆ ಸೂರ್ಯಕಾಂತಿ, ಈರುಳ್ಳಿ ಈ ಥರ ಎಲ್ಲ ಮಾಡಿರ್ತಾರೆ. ಲಾಟ್ರಿ ಇದೆ, ಒಂದು ಸರಿ ಬಂದ್ರೆ ರೇಟ್ ಬಂದ್ರೆ ಬರ್ಬೋದು, ಬರೋದ್ರಿಲ್ಲ. ಅದ್ರ ಜೊತೆಗೆ ಸಣ್ಣ ಬೆಳೆನೂ ಮಾಡ್ಕೊಂಡು ಹೋಗ್ಬೋದು ಸರ್. ನಮ್ಮ ದಿನಸಾಗಿ ಖರ್ಚಿಗೆ ಅದಕ್ಕೆ ಏನು ಬೇಕಂತ ದಿನಸಾಗಿ ಒಂದು 3 ಎಕರೆ ತರಕಾರಿ ಮಾಡ್ಕೊಂತ ಒಂದೇ ಮಾಡಬಾರ್ದು ನಾನು ಹೇಳ್ತೀನಿ ಸರ್. ಒಂದರಲ್ಲಿ ಏರು ಬೇರೆ ಆದರೂ ಕೂಡ ಇನ್ನೊಂದರಲ್ಲಿ ನಮಗೆ ಸಿಕ್ಕುತ್ತೆ. ಹೈನುಗಾರಿಕೆ ಇಲ್ಲ ಸರ್, ನಮ್ಗೆ ಇತ್ತು ಯುವ ಸದ್ಯಕ್ಕೆ ಹೈನುಗಾರಿಕೆ ಇಲ್ಲ ಸರ್. ಇಲ್ಲ ನಾವು ಹಿಂಗೆ ಬೇರೆ ಅವ್ರ ಕಡೆ ನಾನು ದುಡ್ಡು ಕೊಟ್ಟು ತಗೊಂಡು ನಾವು ನಮ್ಮ ಗೋಪುರ ಮತ್ತು ಆಗಿರ್ಬೋದು ಜೀವ ಮತ್ತು ಆಗಿರ್ಬೋದು ಮಾಡಿ 2 ವರ್ಷ ಆಯ್ತು ಸರ್ ಹೈನುಗಾರಿಕೆ ಇಲ್ಲ. ನಮ್ಮ ಈ ಸಾವಯವ ಬರೋದಕ್ಕಿಂತ ಮುಂಚೆ ದನ ಇದ್ವು, ಇವಾಗ ಸಾವಯವ ಬಂದ್ಮೇಲೆ ದನ ಇದ್ದಂಗೆ ದನ ಕರುಗಳು ಇತ್ತು ಸರ್ ಮುಂಚೆ, ಇವಾಗಿಲ್ಲ. ತಗೋಬೇಕು ಹಿಂಗೆ ತಗೊಳಕ್ಕಾಗ್ತಿಲ್ಲ ಸರ್, ನಮ್ಮ ಸ್ವಲ್ಪ ಸಮಸ್ಯೆ ಮನೆಯಲ್ಲಿ ಮಕ್ಳು ಮನೆ ದೊಡ್ಡ ಓದ್ತಾ ಓದೋ ಹಿಂಗಾಗಿ ಖರ್ಚು ಜಾಸ್ತಿ ಆಗುತ್ತೆ, ಹಿಂಗ ಯಾವ್ದಕ್ಕೆ ಮುಂದಿದಾಗ್ತದೆ. ಒಳ್ಳೆಯದು ಶಿಶಾಣ ಅವರೇ, ಭಾಳಷ್ಟು ಹಂಚಿಕೆಯಿಂದ ಬದುಕು ಮಾಡಿದರೆ, ಕೃಷಿಯನ್ನ ಮಾಡಿದರೆ ನಿಮ್ಮ ಹಾಗೆ ನಮ್ಮ ರೈತ ಬಾಂಧವರು ಆರಾಮಿರಬೇಕು. ಕೆಲವೊಬ್ಬರು 4 ಎಕರೆ 3 ಎಕರೆ ಇರುವಂತಹ ಭೂಮಿ ಇರ್ತದೆ, ನೀರಿನ ವ್ಯವಸ್ಥೆಗಳು ಕೂಡ ಇದ್ರೂ ಕೂಡ ಬೇರೆ ಕಡೆ ಹೋಗ್ತಾರೆ, ಅಥವಾ ಬೋರ್ ಹಾಕುವಂತಹ ಒಂದು ವ್ಯವಧಾನವೂ ಕೂಡ ಅವರಿಗೆ ಇರುವುದಿಲ್ಲ, ಅಥವಾ ನೀರು ಏನೋ ಅತಿ ಕಡಿಮೆ ನೀರಿನಲ್ಲಿ ನಿಮ್ಮ ಹಾಗೆ ಅತಿ ಹೆಚ್ಚಿನ ಬೆಳೆಯನ್ನು ಪಡ್ಕೊಂಡು ತಾಯಿ ಹೇಳಿದ್ರೆ ತಿಂಗಳಕ್ಕೆ 30,000 ರೂಪಾಯಿ ಒಂದು ನಮಗೆ ಹಂಚಿಕೆ ಇಲ್ದಂಗೆ, ನಮಗೆ ಅದು ಸಾವಿಲ್ದಂಗೆ ನಾವು ಬದುಕನ್ನು ಮಾಡ್ತಾ ಇದ್ದೀವಿ, ಇನ್ನೊಬ್ಬರ ಕೈ ಕಡೆಗೆ ಹೋಗಲಾರ್ದಂಗೆ ನಮ್ಮ ಬದುಕು ಚೆನ್ನಾಗಿ ನಡೆದಿದೆ ಅಂತ ಒಂದು ವಿಚಾರವನ್ನು ನಮ್ಮ ಕೇಳುವರಿಗೆ ಹೇಳಿದ್ರಿ. ಈ ವಿಚಾರವನ್ನು ನಮ್ಮ ಯುವಕರಾಗಿರ್ಬೋದು, ಕೇಳುವರಾಗಿರ್ಬೋದು, ಸಣ್ಣ ರೈತರಾಗಿರ್ಬೋದು, ಮುಖ್ಯವಾಗಿ ಇರುವಂತಹ ಭೂಮಿಯಲ್ಲಿ ಕರಿಬೇವು ಆಗಿರ್ಬೋದು, ತರಕಾರಿ ಆಗಿರ್ಬೋದು, ಕಿಚನ್ ಗಾರ್ಡನ್ ಆಗಿರ್ಬೋದು, ಸೊಪ್ಪು ಪುದೀನ ಈ ರೀತಿಯಾದಂತಹ ಒಂದು ಕೃಷಿಯನ್ನ ತರಕಾರಿಯನ್ನು ಮಾಡಿದ್ರೆ ದಿನಾಲು ಮಾರ್ಕೆಟ್ ಹೋಗಿ ದಿನಾಲು ನಾವು ಹಣವನ್ನು ಸಂಪಾದನೆ ಮಾಡಬಹುದು. ಈ ರೀತಿಯಾದಂತಹ ಒಂದು ವಿಚಾರಗಳನ್ನ ನಮ್ಮ ರೈತ ಬಾಂಧವರು ಗಮನಿಸಲಿ, ನಿಮ್ಮ ಹಾಗೆ ವಿಚಾರಗಳನ್ನು ಮಾಡಲಿ, ನಿಮ್ಮ ವಿಚಾರಗಳನ್ನ ನಮ್ಮ ರೈತ ಬಾಂಧವರ ಜೊತೆ ಹಂಚಿಕೊಂಡದಕ್ಕೆ ಶಿಷ್ಯವಣೆ ತಮಗೆ ಧನ್ಯವಾದಗಳು. ನಮಸ್ಕಾರ. ತಮಗೂ ಕೂಡ ಧನ್ಯವಾದಗಳು. ಇದುವರೆಗೆ ಲಿಂಗಸ್ಕೂರು ತಾಲೂಕಿನ ರಾಂಪುರ ಗ್ರಾಮದ ಶಿವಶರಣಯ್ಯ ಅವರ ತೋಟಗಾರಿಕೆಯ ಅನುಭವಗಳನ್ನು ಕೇಳಿದಿರಿ. ಹರ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ ಹೋ ಜಾಯೆ ಫಸಲ್ ಬಿಮಾ ಸೆ ಹರ್ ಕಿಸಾನ್ ಅಬ್ ಆತ್ಮನಿರ್ಭರ್ ಹೋ ಜಾಯೆ. ಸಂಕಟ ಕೆ ಸಮಯ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋ ಕೆ ಲಿಯೆ ವರದಾನ್ ಹೈ. ಅಬ್ ಸೂಖಾ ಪಡೆ ಯಾ ಬಾಢ್ ಆ ಜಾಯೆ ಕೋಯಿ ಡರ್ ನಹಿ, ಅಬ್ ಓಲೆ ಪಡೆ ಯಾ ಕೀಟ ಪತಂಗೆ ಫಸಲ್ ಖಾ ಜಾಯೆ ಕೋಯಿ ಫಿಕ್ರ ನಹಿ, ಕ್ಯೋಂಕಿ ಹಮ್ನೆ ಲಿಯಾ ಹೈ ಪ್ರಧಾನ ಮಂತ್ರಿ ಫಸಲ್ ಬಿಮಾ. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत. ರೈತ ಬಾಂಧವರೇ, ಈಗ ಕೇಳಿ ರಾಯಚೂರು, ಲಿಂಗಸ್ಕೂರು, ಸಿಂಧನೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳುಹಿಸಿರುವ ದಿನದ ಪೇಟೆ ಧಾರಣೆ. ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಮತ್ತು ಗರಿಷ್ಠ ದರ, ಉತ್ಪನ್ನಗಳು ಪ್ರಭೇದಗಳು ಕನಿಷ್ಠ ಮತ್ತು ಗರಿಷ್ಠ ದರ. ಕಡಲೆಕಾಳು ಜವಾರಿ ಸ್ಥಳೀಯ 4,656 ರೂಪಾಯಿಯಿಂದ 4,656 ರೂಪಾಯಿ. ಹತ್ತಿ ಹೈಬ್ರಿಡ್ 44, 7,300 ರೂಪಾಯಿಯಿಂದ 8,200 ರೂಪಾಯಿ. ನೆಲಗಡಲೆ, ಶೇಂಗಾ, ಘುಂಗ್ರಿ 3,955 ರೂಪಾಯಿಯಿಂದ 7,829 ರೂಪಾಯಿ. ಈರುಳ್ಳಿ 350 ರೂಪಾಯಿಯಿಂದ 1,565 ರೂಪಾಯಿ. ಭತ್ತ, ಸೋನಾ ಮಸೂರಿ 2,049 ರೂಪಾಯಿಯಿಂದ 2,529 ರೂಪಾಯಿ. ಸೂರ್ಯಕಾಂತಿ, ಸೂರ್ಯಪಾನ 4,516 ರೂಪಾಯಿಯಿಂದ 4,516 ರೂಪಾಯಿ. ತೊಗರಿ ಕೆಂಪು 4,005 ರೂಪಾಯಿಯಿಂದ 7,516 ರೂಪಾಯಿ. ತೊಗರಿ ಬಿಳಿ 6,806 ರೂಪಾಯಿಯಿಂದ 7,411 ರೂಪಾಯಿ. ಈಗ ಲಿಂಗಸ್ಕರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರ ಪೇಟೆ ಧಾರಣೆ. ತೊಗರಿ 7,400 ರೂಪಾಯಿಯಿಂದ 7,600 ರೂಪಾಯಿ. ಈಗ ಸಿಂಧನೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರ ಪೇಟೆ ಧಾರಣೆ. ಭತ್ತ, ಹೊಸ ಸೋನಾ ಮಸೂರಿ 2,040 ರೂಪಾಯಿಯಿಂದ 2,180 ರೂಪಾಯಿ. ಜೋಳ, ಹೈಬ್ರಿಡ್ ಜೋಳ 2,700 ರೂಪಾಯಿಯಿಂದ 2,805 ರೂಪಾಯಿ. ಭತ್ತ, ಹಳೆ ಸೋನಾ ಮಸೂರಿ 2,310 ರೂಪಾಯಿಯಿಂದ 2,666 ರೂಪಾಯಿ. ಇದುವರೆಗೆ ರಾಯಚೂರು, ಲಿಂಗಸ್ಕೂರು ಮತ್ತು ಸಿಂಧನೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳುಹಿಸಿರುವ ದಿನದ ಪೇಟೆಯ ಧಾರಣೆ. ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಮತ್ತು ಗರಿಷ್ಠ ದರವನ್ನು ಕೇಳಿದಿರಿ. ರೈತ ಬಾಂಧವರೇ, ಈಗ ಕೇಳಿ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು. ರೈತ ಬಾಂಧವರೇ, ಹವಾಮಾನ ಆಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಕೇಳೋಣಲ್ಲ. ಗ್ರಾಮೀಣ ಕೃಷಿ ಮೌಸಮ್ ಸೇವಾ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಭಾರತೀಯ ಹವಾಮಾನ ಮುನ್ಸೂಚನಾ ಕೇಂದ್ರ ಬೆಂಗಳೂರು ಇವರುಗಳ ಜಂಟಿ ಪ್ರಸಾರದಂತೆ ರೈತ ಬಾಂಧವರು ಈಗಾಗಲೇ ಕಟಾವು ಮಾಡಿದ ಬಿತ್ತನೆ ಬೀಜಗಳನ್ನು ಸರಿಯಾಗಿ ಒಣಗಿಸಬೇಕು. ಅಂದರೆ ಏಕದಳ ಧಾನ್ಯಗಳು ತೇವಾಂಶ 11-12 ಮತ್ತು ದ್ವಿದಳ ಧಾನ್ಯಗಳ ತೇವಾಂಶ 9%

ದಪ್ಪಿನ ಪದಗಳನ್ನು. ಜಾವಾಯ ಜಾವಾಯ ಜಾವಾಯ ತಂದೆ